ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಹಾಸನ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನು ಬೈ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಪ್ರಮುಖ ರೋಗಗಳು ಮತ್ತು ನಿರ್ವಹಣೆ ಕುರಿತಂತೆ ಮೂಡಿಗೆರೆಯ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂಎಸ್ ಪಲ್ಲವಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಪ್ರಮುಖ ರೋಗಗಳು ಮತ್ತು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕಾಳುಮೆಣಸು ಇವತ್ತು ಪ್ರಮುಖವಾದಂತಹ ಒಂದು ಸಾಂಬಾರ ಪದಾರ್ಥದ ಬೆಳೆಯಾಗಿದೆ. ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಬೆಳೆಯಲಾಗುತ್ತೆ. ಅದರಲ್ಲೂ ಕೂಡ ಎಲ್ಲಿ ಕಾಫಿ ತೋಟಗಳು ಇದ್ದಾವೋ ಅಲ್ಲಿ ಅಂತರ ಬೆಳೆಯಾಗಿ ಕಾಳುಮೆಣಸನ್ನು ಬೆಳೆಯಲಾಗುತ್ತೆ. ಇತ್ತೀಚೆಗೆ ಬಯಲುಸೀಮೆಯಲ್ಲಿಯೂ ಕೂಡ ಅನೇಕ ಕೃಷಿಕರು ಈ ಕಾಳುಮೆಣಸಿನ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಯಶಸ್ಸನ್ನು ಕೂಡ ಕಂಡುಕೊಂಡಿದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಕಾಳುಮೆಣಸಿಗೆ ಒಳ್ಳೆಯ ಬೆಲೆ ಬಂದಿದೆ. ಆ ಕಾರಣಕ್ಕಾಗಿ ಇವತ್ತು ಕಾಳುಮೆಣಸನ್ನು ಬೆಳೆಯುವವರ ಸಂಖ್ಯೆ ಹೆಚ್ಚಾಗಿ ಕಾಣ್ತಾ ಇದೆ. ಯಾವುದೇ ಒಂದು ಬೆಳೆಯನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ಕೈಗೊಂಡಂತಹ ಸಂದರ್ಭದಲ್ಲಿ ಅನೇಕ ರೋಗಗಳು ಮತ್ತು ಕೀಟಗಳು ಆ ಬೆಳೆಯನ್ನು ಬಾಧಿಸುತ್ತೆ. ಕಾಳುಮೆಣಸು ಕೂಡ ಇದಕ್ಕೆ ಹೊರತಾಗಿಲ್ಲ. ಅನೇಕ ರೋಗಗಳು ಕಾಳುಮೆಣಸಿನ ಬೆಳೆಯನ್ನು ಬಾಧಿಸುತ್ತೆ. ಯಾವೆಲ್ಲ ರೋಗಗಳು ಹೇಗೆ ಬರುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಏನೆಲ್ಲ ನಷ್ಟ ಸಂಭವಿಸುತ್ತೆ, ಇದು ಹಾಗೆ ಆಗಬಾರದು ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಈ ಒಂದು ರೋಗಗಳ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಳ್ಳಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಮೂಡಿಗೆರೆಯ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಸ್ಯರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಸ್ ಪಲ್ಲವಿ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕಾಳುಮೆಣಸಿನ ಬೆಳೆಯನ್ನ ಅನೇಕ ರೋಗಗಳು ಬಾಧಿಸುತ್ತೆ. ಬಹಳ ಪ್ರಮುಖವಾಗಿ ಬಾಧಿಸ್ತಾ ಇರತಕ್ಕಂತಹ ರೋಗಗಳು ಯಾವ್ಯಾವು, ಇವುಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಅನ್ನುವಂತಹ ಪರಿಚಯವನ್ನ ತಾವು ಮಾಡಿಕೊಡಿ. ಕಾಳುಮೆಣಸಿನಲ್ಲಿ ಪ್ರಮುಖವಾಗಿ ನಿಮಗೆ ನಾಲ್ಕು ರೀತಿಯ ರೋಗಗಳನ್ನು ಕಾಣಬಹುದು. ಅದರಲ್ಲಿ ಮೊದಲನೇದಾಗಿ ಬುಡಾಕೊಳೆ ರೋಗ, ಅಥವಾ ಇದನ್ನು ಶೀಘ್ರ ಸೊರಗು ರೋಗ ಅಂತಲೂ ಕರೀತಾರೆ. ಇದು ಒಂದು ಶಿಲೀಂಧ್ರದಿಂದ ಬರುತ್ತೆ. ಮತ್ತೆ ಎರಡನೇದಾಗಿ ನಿಧಾನ ಸೊರಗು ರೋಗ ಅಥವಾ ಸ್ಲೋ ಡಿಕ್ಲೈನ್ ಅಂತ ಕರೀತಾರೆ. ಮತ್ತೆ ಮೂರನೇದಾಗಿ ಪೊಳ್ಳು ರೋಗ ಅಥವಾ ಚಿಬ್ಬು ರೋಗ. ಮತ್ತೆ ಇನ್ನೊಂದು ನಂಜಾಣು ರೋಗ ಅಂದ್ರೆ ಸ್ಟಂಟ್ ರೋಗ ಅಥವಾ ಬ್ಲ್ಯಾಕ್ ಪೆಪ್ಪರ್ ಮಾಟೆಲ್ ನಂಜಾಣು ರೋಗ ಅಂತಲೂ ಕರೀತಾರೆ. ಈ ನಾಲ್ಕು ರೋಗಗಳಲ್ಲಿ ಹೆಚ್ಚಿನದಾಗಿ ಬಾಧಿಸ್ತಿರುವಂತಹ ರೋಗ ಅಂದ್ರೆ ಬುಡಾ ಕೊಳೆ ರೋಗ ಅಥವಾ ಶೀಘ್ರ ಸೊರಗು ರೋಗ. ಬುಡಾ ಕೊಳೆ ರೋಗ ಅಥವಾ ಶೀಘ್ರ ಕೊಳೆ ರೋಗ ಅನ್ನುವಂಥದ್ದು ಇವತ್ತು ಅನೇಕ ತೋಟಗಳಲ್ಲಿ ಈ ಒಂದು ಕಾಳುಮೆಣಸಿನ ಬೆಳೆಯನ್ನ ಬಾಧಿಸ್ತಾ ಇದೆ. ನಾವು ಕೂಡ ನೋಡ್ತಾ ಇದ್ದೇವೆ. ಈ ಒಂದು ರೋಗ ಬಂತು ಅಂತ ಹೇಳಿದ್ರೆ ಇಡೀ ತೋಟ ಸರ್ವನಾಶ ಆಗುವಂತದನ್ನು ಕೂಡ ನಾವು ಗಮನಿಸಿದ್ದೇವೆ. ಹೇಗೆ ಬರುತ್ತೆ ಈ ಒಂದು ರೋಗ? ಈ ಕೊಳೆ ರೋಗ ಅಥವಾ ಬುಡಾ ಕೊಳೆ ರೋಗ, ಈ ರೋಗ ಕಾಳುಮೆಣಸು ಎಲ್ಲೆಲ್ಲಿ ಬೆಳೀತಾರೋ ಅಂತ ಪ್ರದೇಶಗಳಲ್ಲಿ ನೀವು ಸಾಮಾನ್ಯವಾಗಿ ನೋಡಬಹುದು. ಅದರಲ್ಲೂ ಸತತವಾಗಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ರೋಗದ ತೀವ್ರತೆಯನ್ನು ನೀವು ಕಾಣಬಹುದಾಗಿದೆ. ಹಾಗೂ ಪ್ರತಿ ವರ್ಷನೂ ಈ ರೋಗದಿಂದ ನಷ್ಟನೇ ಜಾಸ್ತಿ ಆಗ್ತಾ ಇದೆ. ಮತ್ತು ಇದು ಫೈಟೋಪ್ತರಾ ಕ್ಯಾಪ್ಸಿಸಿ ಎಂಬ ಶಿಲೀಂಧ್ರದಿಂದ ಬರುತ್ತೆ. ಈ ಶಿಲೀಂಧ್ರ ಏನ್ ಮಾಡುತ್ತೆ ಅಂದ್ರೆ ಇದು ಜಾಸ್ತಿ ಮಣ್ಣಲ್ಲಿರುತ್ತೆ, ತುಂಬಾ ವರ್ಷ ಮಣ್ಣಲ್ಲಿ ನಿದ್ರಾವಸ್ಥೆಯಲ್ಲಿ ಇರುತ್ತೆ. ನಿಮ್ಗೆ ಯಾವಾಗ ಹೆಚ್ಚು ತೇವಾಂಶ ಸಿಗುತ್ತೋ ಆ ಸಮಯದಲ್ಲಿ ರೋಗದ ಬಾಧೆಯನ್ನು ಕಾಣಿಸ್ಬೋದು. ಮತ್ತೆ ಬಳ್ಳಿಯಿಂದ ಬಳ್ಳಿಗೆ ಗಾಳಿ ಮುಖಾಂತರ ಕೂಡ ವೇಗವಾಗಿ ಹರಡತ್ತೆ. ಮತ್ತು ಈ ರೋಗವನ್ನು ನೀವು ಯಾವ ರೀತಿ ಗುರುತಿಸ್ಕೋಬೇಕು ಅಥವಾ ರೋಗ ಲಕ್ಷಣಗಳು ಯಾವ್ಯಾವ್ದಂದ್ರೆ, ಮೊದಲನೇದಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಎಲೆಗಳು ಹಳದಿಯಾಗಕ್ಕೆ ಶುರುವಾಗುತ್ತೆ. ಮತ್ತೆ ತದನಂತರ ಮಳೆಗಾಲ ಯಾವಾಗ ಶುರು ಆಗುತ್ತೋ ಆ ಸಮಯದಲ್ಲಿ ಎಲೆಗಳ ಮೇಲೆ ವೃತ್ತಾಕಾರದ ಅಥವಾ ವಕ್ರಾಕಾರದ ಕಪ್ಪು ಬಣ್ಣದ ಚುಕ್ಕೆಗಳನ್ನು ಕಾಣಬಹುದು. ಇದು ಮಣ್ಣಿನಲ್ಲಿರುವ ಶಿಲೀಂಧ್ರ ಆಗಿರೋದ್ರಿಂದ ಮೊದಲನೇ ಇನ್ಫೆಕ್ಷನ್ ಅಥವಾ ಮೊದಲನೇ ಬಾಧೆಯನ್ನು ನೀವು ಕಾಂಡದಲ್ಲಿ ಕಾಣಬಹುದು. ಮತ್ತೆ ಎಲೆಗಳು ಮಣ್ಣಿಗೆ ಹತ್ರ ಇರುತ್ತಲ್ಲ, ಅಂತ ಎಲೆಗಳು ಫಸ್ಟ್ ಇನ್ಫೆಕ್ಷನ್ ನ ತಗೊಳ್ಳುತ್ತೆ. ಮತ್ತೆ ಅಂತ ಎಲೆಗಳನ್ನ ನೀವು ಗುರುತಿಸಿ ಕಿತ್ತು ಹಾಕ್ಬೇಕಾಗತ್ತೆ. ಮತ್ತೆ ಇದನ್ನ ಯಾಕೆ ಶೀಘ್ರ ಸೊರಗು ರೋಗ ಅಂತ ಕರೀತಾರೆ ಅಂದ್ರೆ, ಬೇರಿಗೆ ಡ್ಯಾಮೇಜ್ ಮಾಡುತ್ತೆ, ಮತ್ತೆ ಕಾಂಡಕ್ಕೂ ಡ್ಯಾಮೇಜ್ ಮಾಡುತ್ತೆ. ಮತ್ತೆ ಇನ್ಫೆಕ್ಷನ್ ಅಥವಾ ರೋಗದ ಬಾಧೆ ಸ್ಟಾರ್ಟ್ ಆಗಿ 15 ದಿನಕ್ಕೆನೆ ನಿಮ್ ಬಳ್ಳಿ ಪೂರ್ಣ ನಾಶವಾಗುತ್ತೆ. ಅದರಿಂದ ಇದನ್ನ ಶೀಘ್ರ ಸೊರಗು ರೋಗ ಅಂತ ಕರೀತಾರೆ. ಮತ್ತು ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದಿದೆ. ಮತ್ತೆ ನಿಮ್ಗೆ 100% ಇಳುವರಿಯನ್ನು ಕೂಡ ನಷ್ಟವನ್ನು ಉಂಟು ಮಾಡುತ್ತದೆ. ಇದರ ಲಕ್ಷಣಗಳು ಹೀಗಿರುತ್ತೆ. ಸೊರಗು ರೋಗವನ್ನ ನಾವು ಹೇಗೆ ಗುರುತು ಮಾಡಬೇಕು ಅಂತ ಹೇಳಿದ್ರೆ, ಈ ಮೊದಲನೇದಾಗಿ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತೆ ಎಲೆಗಳು. ಎಲೆಗಳ ಮೇಲೆ ಕಪ್ಪು ಚುಕ್ಕಿಗಳು ಕಾಣಿಸ್ಕೊಂಡಿರುತ್ತೆ, ಅದು ದೊಡ್ಡದಾಗ್ತಾ ಬರುತ್ತೆ. ಮಣ್ಣಿಗೆ ಸಂಪರ್ಕ ಇರತಕ್ಕಂತ ಎಲೆಗಳು ಎಲ್ಲಿರುತ್ತೋ ಆ ಎಲೆಗಳ ಮೂಲಕ ಈ ಒಂದು ರೋಗ ಹರಡುತ್ತೆ ಅನ್ನುವಂಥದ್ದು. ಈ ರೋಗಕ್ಕೆ ಪರಿಹಾರ ಏನು, ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗುತ್ತೆ? ಈ ರೋಗವನ್ನು ನಾವು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು. ಅದರಲ್ಲೂ ಮುಂಗಾರಿಗೆ ಮುಂಚೆನೆ ನಿರ್ವಹಣೆಯನ್ನು ಮಾಡಬೇಕು. ಯಾಕಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಬೇಕು. ಮೊದಲನೇದಾಗಿ ರೋಗಕ್ಕೆ ತುತ್ತಾದ ಗಿಡಗಳನ್ನು ಗುರುತಿಸಿ ಕಿತ್ತು ಸುಟ್ಟು ಹಾಕಬೇಕು. ನೀವು ಸುಟ್ಟು ಹಾಕ್ದೇನೆ ಹಾಗೇನೆ ಎಲ್ಲಾದ್ರೂ ಎಸೆದ್ರೆ ಇದು ಮಣ್ಣಿನಲ್ಲಿರೋ ಶಿಲೀಂಧ್ರ ಆಗಿರೋದ್ರಿಂದ ತುಂಬಾ ವರ್ಷ ಅಲ್ಲೇ ಇದ್ದು ಮಲ್ಟಿಪ್ಲೈ ಆಗಿ ಬೇರೆ ಗಿಡಕ್ಕೂ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಅಂದ್ರೆ ಬಳ್ಳಿನ ಕಿತ್ತುಬಿಟ್ಟು ಸುಟ್ಟು ಹಾಕಬೇಕು. ಮತ್ತೆ ನೆಕ್ಸ್ಟ್ ತೋಟಗಳಲ್ಲಿ ಸರಿಯಾದ ಬಸಿಗಾಲ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಯಾವುದೇ ರೀತಿ ನೀರು ನಿಲ್ದೆ ಇರೋ ತರ ನೋಡ್ಕೋಬೇಕು. ಮತ್ತೆ ನೆಕ್ಸ್ಟ್ ಹರಿಬಳ್ಳಿಗಳು ನೆಲದ ಮೇಲೆ ಹರಡಿರುತ್ತಲ್ಲ ಅದನ್ನ ಮೇಲಕ್ಕೆ ಎತ್ತಿ ಕಟ್ಬೇಕು. ಮತ್ತೆ ಸೂರ್ಯನ ಬೆಳಕು ಬಹಳ ಇಂಪಾರ್ಟೆಂಟ್. ಮಳೆಗಾಲದಲ್ಲಿ ಸೂರ್ಯನ ರಶ್ಮಿ ಭೂಮಿಗೆ ತಾಗೋ ತರ ನೋಡ್ಕೋಬೇಕು. ನೆಕ್ಸ್ಟ್ ಜೈವಿಕ ಶಿಲೀಂಧ್ರ ನಾಶಕಗಳಂದ್ರೆ ಟ್ರೈಕೋಡರ್ಮ ಹಾರ್ಜಿಯಾನಮ್, ಅದನ್ನ 1 ಕೆಜಿ ಬೇವಿನ ಹಿಂಡಿ ಜೊತೆಗೆ ಅಥವಾ 5 ಕೆಜಿ ಕೊಟ್ಟಿಗೆ ಗೊಬ್ಬರದ ಜೊತೆ 50 ಗ್ರಾಂ ಟ್ರೈಕೋಡರ್ಮ ಹಾರ್ಜಿಯಾನಮ್ ಅನ್ನು ಮಿಕ್ಸ್ ಮಾಡಿ ಪ್ರತಿ ಬಳ್ಳಿ ಬುಡಕ್ಕೆ ಕೊಡಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಜೈವಿಕ ಶಿಲೀಂಧ್ರ ನಾಶಕ ಅಂದ್ರೆ ಸೂಡೋಮೋನಸ್ ಫ್ಲೋರೆಸೆನ್ಸ್, 1% ಇದನ್ನು ಮಣ್ಣಿಗೂ ಹಾಕ್ಬೇಕು ಮತ್ತೆ ಬಳ್ಳಿಗೂ ಕೂಡ ಸಿಂಪರಣೆ ಮಾಡಬೇಕು. ಈ ಜೈವಿಕ ಶಿಲೀಂಧ್ರ ನಾಶಕಗಳ ಜೊತೆ ಕೆಮಿಕಲ್ಸ್ ಅಂದ್ರೆ ಕಾಪರ್ ಆಕ್ಸಿ ಕ್ಲೋರೈಡ್ 50 WP ಅಂತ ಸಿಗುತ್ತೆ, ಅಥವಾ ಬ್ಲೈಟ್ಯಾಕ್ಸ್ ಅಂತ ಟ್ರೇಡ್ ನೇಮ್ ಇದೆ. ಇದನ್ನು ಕೂಡ 2.5 ಗ್ರಾಂ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಪ್ರತಿ ಬಳ್ಳಿಗೆ ಬುಡಕ್ಕೆ ಅಟ್ಲೀಸ್ಟ್ 3-4 ಲೀಟರ್ ಹೋಗೋಷ್ಟು ಮಣ್ಣಿಗೆ ಸಿಂಪರಣೆ ಮಾಡಬೇಕು. ಇದ್ರ ಜೊತೆಲಿ 1%-ಷ್ಟು ಬೋರ್ಡೋ ದ್ರಾವಣವನ್ನು ಬಳ್ಳಿಗೆ ಸಿಂಪರಣೆ ಮಾಡಬೇಕು. ಈ ಕ್ರಮವನ್ನು ನೀವು 3 ಸಲ ಮಾಡಬೇಕಾಗುತ್ತೆ. ಒಂದು ಮುಂಗಾರಿಗೆ ಮುಂಚೆ ಅಂದರೆ ಮೇ ಜೂನ್ ಅಥವಾ ಜೂನ್ ಜುಲೈಯಲ್ಲಿ ಮಾಡಬೇಕು, ಮತ್ತೆ ಆಗಸ್ಟ್ ಸೆಪ್ಟೆಂಬರಲ್ಲಿ ಮಾಡಬೇಕು. ನಿಮಗೆ ಮಳೆ ಇನ್ನೂ ಜಾಸ್ತಿ ಹೋಯ್ತಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ಕಾಪರ್ ಆಕ್ಸಿಕ್ಲೋರೈಡ್ ಅಪ್ಲಿಕೇಶನು ಮತ್ತು ಬೋರ್ಡೋ ದ್ರಾವಣ ಸಿಂಪರಣೆ ಇದನ್ನು ಕಂಟಿನ್ಯೂ ಮಾಡ್ಬೋದು. ಅಂದರೆ 3 ಸಲ ಈ ಕ್ರಮಗಳನ್ನು ಅನುಸರಿಸಬೇಕು. ಇದು ಒಂದು ಆಪ್ಷನ್ನು. ಇದನ್ನು ಬಿಟ್ಟು ನೀವು ಇನ್ನೊಂದು ಆಪ್ಷನ್ ಅಂದರೆ ನೀವು ಪೊಟ್ಯಾಷಿಯಂ ಫಾಸ್ಫನೇಟ್ 0.3% ಅಥವಾ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸಬ್ ಕಾಂಬಿನೇಷನ್ ಇರುವ ಕೆಮಿಕಲ್ಸ್ ಅಂದರೆ ರೆಡೋಮಿಲ್ MZ ಅಂತ ಬರುತ್ತೆ, ಅದನ್ನು 2 ಗ್ರಾಮ್ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಬುಡಕ್ಕೂ ಹಾಕಬೇಕು ಮತ್ತು ಬಳ್ಳಿಗೂ ಕೂಡ ಸಿಂಪರಣೆ ಮಾಡಬೇಕು. ಇದನ್ನು ಕೂಡ ನೀವು ವರ್ಷದಲ್ಲಿ 3 ಸಲ ಮಾಡಬೇಕಾಗುತ್ತೆ. ಅಂದರೆ ಮೇ ಜೂನ್ ಆಗಸ್ಟ್ ಸೆಪ್ಟೆಂಬರ್, ಇನ್ನು ಮಳೆ ಕಂಟಿನ್ಯೂ ಆದರೆ ಅಕ್ಟೋಬರ್ ತಿಂಗಳಲ್ಲೂ ಕೂಡ ಮಾಡಬೇಕಾಗುತ್ತೆ. ಮತ್ತು ಈಗ ಪ್ರೆಸೆಂಟ್ ಹೊಸ ಕೆಮಿಕಲ್ಸ್ ಅಂದರೆ ಸೆಕ್ಟಿನ್ ಅಂತ ಒಂದು ಕೆಮಿಕಲ್ ಬರುತ್ತೆ, ಅದು ನಿಮಗೆ ಫೆನಾಮಿಡನ್ ಮತ್ತು ಮ್ಯಾಂಕೋಸಬ್ ಇರುತ್ತೆ, ಅದನ್ನು ಕೂಡ 0.2% ಅಂದರೆ 2 ಗ್ರಾಮ್ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಬುಡಕ್ಕೂ ಹಾಕಬೇಕು, ಬಳ್ಳಿಗೂ ಸಿಂಪರಣೆ ಮಾಡಬೇಕು. ಇದ್ರ ಜೊತೆ ಇನ್ನೂ ಒಂದು ಹೊಸ ಕೆಮಿಕಲ್ ಇದೆ, ಅದಂದ್ರೆ ಆಕ್ರೋಬ್ಯಾಟ್, ಅದು ಡೈಮೆಥಮಾರ್ಫ್ ಮತ್ತು ಮ್ಯಾಂಕೋಸಬ್ ಕಾಂಬಿನೇಷನ್ ಇದೆ, ಇದನ್ನು ಸತ 1.5 ಗ್ರಾಮ್ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಬುಡಕ್ಕೆ ಹಾಕಬೇಕು ಮತ್ತು ಬಳ್ಳಿಗೆ ಸಿಂಪರಣೆ ಮಾಡಬೇಕು. ಈ ರೀತಿ ಸಮಗ್ರವಾಗಿ ನಿರ್ವಹಣೆ ಮಾಡಿದರೆ ಅಷ್ಟೇ ಈ ಶೀಘ್ರ ಸೊರಗು ರೋಗನ ಹತೋಟಿಯಲ್ಲಿ ಇಟ್ಕೊಳ್ಬೋದು. ಮತ್ತು ಯಾವುದೇ ರೀತಿ ತೋಟನ ನೆಗ್ಲೆಕ್ಟ್ ಮಾಡಬಾರ್ದು, ಪ್ರತಿದಿನ ಹೋಗ್ಬೇಕು, ಒಂದೊಂದು ಗಿಡನೂ ಅಬ್ಸರ್ವ್ ಮಾಡಬೇಕು, ಏನಾದರೂ ಕಪ್ಪು ಚುಕ್ಕೆ ಬಂದಿದೆಯಾ, ಬುಡ ಕೊಳಿತಾ ಇದೆಯಾ, ನೀರು ಜಾಸ್ತಿ ನಿಂತಿದೆಯಾ, ಏನಾದರೂ ಹಳದಿ ಆಗ್ತಾ ಇದೆ ಎಲೆಗಳು, ಈ ರೀತಿ ಗಮನಿಸಿಕೊಂಡು ಸರಿಯಾದ ಸೂಕ್ತ ಕ್ರಮಗಳನ್ನು ಕೈಗೊಂಡ್ರೆ ನಿಮಗೆ ಶೀಘ್ರ ಸೊರಗು ರೋಗವನ್ನು ಸಮಗ್ರವಾಗಿ ಪೂರಕವಾಗಿ ಹತೋಟಿಯನ್ನು ಮಾಡಬಹುದು. ಇದಿಷ್ಟು ಮೆಣಸಿನ ಬೆಳೆಯನ್ನ ಬಾಧಿಸತಕ್ಕಂತಹ ಬುಡಕೊಳೆ ರೋಗ ಅಥವಾ ಶೀಘ್ರ ಸೊರಗು ರೋಗ, ಇದು ಹೇಗೆಲ್ಲ ಬರುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಮತ್ತು ಈ ಒಂದು ರೋಗ ಬಂದಂತಹ ಸಂದರ್ಭದಲ್ಲಿ ನಾವು ಏನೆಲ್ಲ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂತಹ ವಿಚಾರಗಳನ್ನ ತಿಳಿಸಿದ್ರಿ. ಈ ಬುಡಕೊಳೆ ರೋಗ ಅಥವಾ ಶೀಘ್ರ ಕೊಳೆ ರೋಗ ಏನಿದೆಯೋ ಇದನ್ನ ನಿರೋಧಕ ಮಾಡತಕ್ಕಂತಹ ಯಾವುದಾದ್ರೂ ತಳಿಗಳನ್ನ ಅಭಿವೃದ್ಧಿಪಡಿಸಲಾಗಿದೆಯಾ, ಹೇಗೆ? ಹಾ ಸರ್, ಈಗ IASR ಅವರು ಶಕ್ತಿ ಮತ್ತೆ ತೇವಂ ಅಂತ 2 ಕಾಳುಮೆಣಸಿನ ವೆರೈಟೀಸ್ ನ ಇದ್ ಮಾಡಿದ್ದಾರೆ, ಅವು ಶೀಘ್ರ ಸೊರಗು ರೋಗಕ್ಕೆ ನಿರೋಧಕ ತಳಿಯನ್ನ ಮಾಡಿದ್ದಾರೆ. ಶಕ್ತಿ ಮತ್ತೆ ತೇವಂ ಅನ್ನುವಂತಹ ತಳಿಗಳು ಏನಿದ್ದಾವೋ ಇವು ಬುಡ ಕೊಳೆ ರೋಗವನ್ನ ನಿರೋಧಿಸತಕ್ಕಂತಹ ಶಕ್ತಿಯನ್ನ ಹೊಂದಿದ್ದಾವೆ. ಇತ್ತೀಚೆಗೆ ಯಾರು ಕಾಳುಮೆಣಸಿನ ತೋಟವನ್ನ ಮಾಡ್ತಾ ಇದ್ದೀರೋ, ಕಾಳುಮೆಣಸನ್ನ ನಾಟಿ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೀರೋ, ಅವರು ಶಕ್ತಿ ಅಥವಾ ತೇವಂ ಅನ್ನುವಂತಹ ತಳಿಗಳನ್ನ ನಾಟಿಯನ್ನ ಮಾಡಿಕೊಳ್ಳುವ ಮೂಲಕ ಈ ಬುಡಕೊಳೆ ರೋಗವನ್ನ ನಿಯಂತ್ರಣವನ್ನ ಮಾಡಬಹುದು. ಮತ್ತೊಂದು ಪ್ರಧಾನವಾದಂತಹ ರೋಗ ನಿಧಾನ ಸೊರಗು ರೋಗ ಅನ್ನುವಂಥದ್ದು. ಈ ನಿಧಾನ ಸೊರಗು ರೋಗ ಅಂತ ಅಂದ್ರೆ ಏನು, ಇದು ಯಾವೆಲ್ಲ ಲಕ್ಷಣಗಳೊಂದಿಗೆ ತೋಟಕ್ಕೆ ಬರುತ್ತೆ, ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಈ ನಿಧಾನ ಸೊರಗು ರೋಗ ಅಥವಾ ಸ್ಲೋ ಡಿಕ್ಲೈನ್ ಅಂತ ಕರೀತಾರೆ, ಇದು ಮೇಜರ್ ಆಗಿ ಜಂತು ಹುಳುಗಳಿಂದ ಬರುತ್ತೆ. ಅದು ಯಾವ್ಯಾವ ಜಂತು ಹುಳ ಅಂದ್ರೆ ಮೆಲಡೋಗೈನೆ ಇನ್ಕಾಗ್ನಿಟಾ, ಆಮೇಲೆ ರಾಡೋಫಲಸ್ ಸಿಮಿಲಸ್ ಅಂತ. ಇದೆರಡು ಜಂತು ಹುಳು ಮಣ್ಣಲ್ಲಿ ಎಸ್ಪೆಷಲಿ ಬೇರಲ್ಲಿ, ಬ್ಲ್ಯಾಕ್ ಪೆಪ್ಪರ್ ಕಾಳುಮೆಣಸಿನ ಬೇರಲ್ಲಿ ಇರುತ್ತೆ. ಈ ಬೇರಲ್ಲಿ ಗಂಟು ಫಾರ್ಮೇಷನ್ ಆಗುತ್ತೆ, ಗಂಟು ಗಂಟಾಗಿ ಫಾರ್ಮೇಷನ್ ಆಗಿ ಬೇರ್ಗಳು ವೀಕ್ ಆಗಿ ಮತ್ತೆ ಬಳ್ಳಿಗೆ ಯಾವುದೇ ರೀತಿ ಪೋಷಕಾಂಶಗಳ ಪೂರೈಕೆ ಆಗ್ತಾ ಇರಲ್ಲ, ಮತ್ತೆ ಇದರಲ್ಲೂ ಸಹ ಎಲೆಗಳು ಹಳದಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹಳದಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಎಲೆಗಳು ಕೂಡ ಚಿಕ್ಕದಾಗುತ್ತೆ, ಮತ್ತೆ ಕ್ರಮೇಣವಾಗಿ ಇಳುವರಿಯು ಕೂಡ ಕುಂಠಿತವಾಗುತ್ತೆ. ನಿಧಾನ ಸೊರಗು ರೋಗ ಅಂತ ಯಾಕೆ ಕರೀತಾರೆ ಅಂದ್ರೆ ಇದು ಬಳ್ಳಿ ಸಡನ್ ಆಗಿ ಸಾಯೋದಿಲ್ಲ, 5 ವರ್ಷ ತನಕ ಬಳ್ಳಿ ನಿಮ್ಗೆ ಇಳುವರಿ ಕೊಡ್ತಾ ಇರುತ್ತೆ, ಬಟ್ ಕಡಿಮೆ ಪ್ರಮಾಣದಲ್ಲಿ ಇಳುವರಿ ಕೊಡ್ತಾ ಇರುತ್ತೆ. 5 ವರ್ಷ ಆದ್ಮೇಲೆ ಕ್ರಮೇಣವಾಗಿ ಬಳ್ಳಿ ಸಾಯೋದನ್ನ ಕಾಣಬಹುದು, ಆದ್ದರಿಂದ ಇದನ್ನ ನಿಧಾನ ಸೊರಗು ರೋಗ ಅಂತ ಕರೀತಾರೆ. ಈ ಎಲ್ಲ ಲಕ್ಷಣಗಳೊಂದಿಗೆ ಈ ನಿಧಾನ ಸೊರಗು ರೋಗ ಅನ್ನುವಂಥದ್ದು ಬರುತ್ತೆ. ಈ ರೋಗ ಬಂದಂತಹ ಸಂದರ್ಭದಲ್ಲಿ ಹೇಗೆ ಇದರ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ? ಈ ರೋಗ ಜಂತು ಹುಳು ಆಗಿರೋದ್ರಿಂದ, ಜಂತು ಹುಳು ಮೇಜರ್ ಆಗಿ ಮಣ್ಣಲ್ಲಿರೋದ್ರಿಂದ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಮುಂಗಾರಿಗೆ ಮುಂಚೆ ಮತ್ತೆ ಮುಂಗಾರು ಆದ್ಮೇಲೆ ಬೇವಿನ ಹಿಂಡಿನ ಹಾಕ್ಬೇಕು. ಒಂದು ಬಳ್ಳಿಗೆ 2 ಕೆಜಿ ಬೇವಿನ ಹಿಂಡಿಯನ್ನು ಹಾಕ್ಬೇಕಾಗುತ್ತೆ. ಮತ್ತೆ ಇದ್ರ ಜೊತೆಗೆ ಪೂಚೋನಿಯಾ ಕ್ಲಮೈಡೋಸ್ಪೋರಾ ಅಂತ ಒಂದು ಜೈವಿಕ ಶಿಲೀಂಧ್ರ ಇದೆ, ಇದನ್ನು ಕೂಡ ಮಣ್ಣಿನಲ್ಲಿ ಸೇರಿಸ್ಕೋಬಹುದು. ಪ್ರತಿ ಬಳ್ಳಿಗೆ 50 ಗ್ರಾಮ್ ಅಷ್ಟು ಮಣ್ಣಿಗೆ ಸೇರಿಸ್ಬೇಕಾಗುತ್ತೆ. ಇದನ್ನು ಸತ 2 ಸಲ ಮಾಡ್ಬೇಕು ನೀವು, ಪ್ರೀ ಮಾನ್ಸೂನ್ ಮತ್ತೆ ಪೋಸ್ಟ್ ಮಾನ್ಸೂನ್ ಸಮಯದಲ್ಲಿ ಮಾಡ್ಬೇಕಾಗುತ್ತೆ. ಮತ್ತೆ ಇದ್ರ ಜೊತೆಗೆ ಕೆಮಿಕಲ್ಸ್ ಅಂದ್ರೆ ನಿಮ್ಗೆ ಫ್ಲೂ ಪೈರಾಮ್ ಅಂತ ಈಗ ಹೊಸ ಕೆಮಿಕಲ್ ಇದೆ, ಫ್ಲೂ ಪೈರಾಮ್ 400 SC, ಇದು ವೆಲಂ ಪ್ರೈಮ್ ಅನ್ನೋ ಹೆಸರಲ್ಲಿ ಸಿಗ್ತಾ ಇದೆ. ಇದನ್ನು ಸಹ 1.5 ಗ್ರಾಮ್ 1.5 ಗ್ರಾಮ್ 1 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಮಣ್ಣಿಗೆ ಅಥವಾ ಬಳ್ಳಿಯ ಬುಡಕ್ಕೆ ಸಿಂಪರಣೆ ಮಾಡಬೇಕಾಗುತ್ತೆ. ಇದು ಈ ರೀತಿ ನಿರ್ವಹಣೆ ಮಾಡೋದ್ರಿಂದ ನೀವು ಸ್ಲೋ ಡಿಕ್ಲೈನ್ ಕಂಟ್ರೋಲ್ ಮಾಡಬಹುದು. ಇದಿಷ್ಟು ನಿಧಾನ ಸೊರಗು ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ನಿಧಾನ ಸೊರಗು ರೋಗ ಬಂದಂತಹ ಸಂದರ್ಭದಲ್ಲಿ ಅದನ್ನ ನಾವು ಈ ಬೇವಿನ ಹಿಂಡಿಯನ್ನ ಪ್ರತಿ ಗಿಡಕ್ಕೆ ಅಥವಾ ಬುಡಕ್ಕೆ 2 ಕೆಜಿಯಷ್ಟು ನೀಡುವ ಮೂಲಕ ಹಾಗೂ ಸೂಕ್ಷ್ಮಾಣು ಜೀವಿಗಳನ್ನ ಬಳಕೆ ಮಾಡುವ ಮೂಲಕ ಈ ಒಂದು ರೋಗವನ್ನ ನಿರ್ವಹಣೆಯನ್ನ ಮಾಡಬಹುದು. ಮತ್ತೊಂದು ಪ್ರಮುಖವಾದಂತಹ ರೋಗ ಚಿಬ್ಬು ರೋಗ ಅಥವಾ ಪೊಳ್ಳು ರೋಗ ಅಂತಕ್ಕಂಥದ್ದು. ಏನು ಚಿಬ್ಬು ರೋಗ ಅಂತ ಹೇಳಿದ್ರೆ? ಚಿಬ್ಬು ರೋಗ ಇದು ಒಂದು ಶಿಲೀಂಧ್ರದಿಂದ ಬರುತ್ತೆ, ಕೊಲ್ಲೆಟೋಟ್ರೈಕಮ್ ಗ್ಲಿಯೋಸ್ಪೋರಾಯ್ಡಸ್ ಅಂತ ಒಂದು ಶಿಲೀಂಧ್ರದಿಂದ ಬರುತ್ತೆ. ಈ ಶಿಲೀಂಧ್ರವು ಗಾಳಿ ಮುಖಾಂತರ ಈಸಿಯಾಗಿ ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಹರಡುತ್ತೆ. ಇದು ಚಿಬ್ಬು ರೋಗ ಅಂತ ಯಾಕೆ ಕರೀತಾರೆ ಅಂದ್ರೆ, ಇದ್ರ ಲಕ್ಷಣಗಳಿಂದ ಚಿಬ್ಬು ರೋಗ ಅಂತ ಕರೀತಾರೆ. ನೀವು ಎಲೆಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳನ್ನ ಕಾಣಬಹುದು, ಅದು ಒಂಥರ ಚಿಬ್ಬು ಅಥವಾ ಕಂದು ಬಣ್ಣ ಅಥವಾ ಕಪ್ಪು ಬಣ್ಣದ ಚಿಹ್ನೆಗಳನ್ನ ಕಾಣಬಹುದಾಗಿದೆ. ಇದು ಎಲೆಗಳ ಮೇಲೆ ಚಿಹ್ನೆ ಅಲ್ದಲೇನೆ ಗರಿಗಳಲ್ಲೂ ಕೂಡ, ಮತ್ತೆ ಗರಿಗಳಲ್ಲಿರೋ ಕಾಳು ಕಟ್ಟತ್ತಲ್ಲ ಆ ಸಮಯದಲ್ಲೂ ಕೂಡ ಈ ಕಪ್ಪು ಬಣ್ಣದ ಚುಕ್ಕೆಗಳನ್ನು ಅಥವಾ ಈ ಶಿಲೀಂಧ್ರದ ಬಾಧೆಯನ್ನು ಸಹ ಕಾಣಬಹುದಾಗಿದೆ. ಹೀಗೆ ಈ ಒಂದು ಚಿಬ್ಬು ರೋಗದ ಲಕ್ಷಣಗಳನ್ನ ನಾವು ಗಮನಿಸಬಹುದು. ಈ ಚಿಬ್ಬು ರೋಗವನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕಾಗುತ್ತೆ? ಈ ಚಿಬ್ಬು ರೋಗ ಪ್ರಮುಖವಾಗಿ ಮಳೆ ಯಾವಾಗ ಜಾಸ್ತಿ ಆಗುತ್ತೋ ಆ ಸಮಯದಲ್ಲಿ ಕಾಣಬಹುದಾಗಿದೆ. ಸೊ ಅದಕ್ಕೆ ಮಳೆ ಬಂದಾಗ ಪ್ರಿಕಾಷನರಿ ಮೆಷರ್ ಅಥವಾ ನೀವು ರೋಗ ಬರದೇ ಇರೋ ಹಂಗೆ ತಡಿಬೇಕಂದ್ರೆ 1 ಗ್ರಾಮ್ ಕಾರ್ಬೆಂಡಜಿಮ್ 50 WP ಅನ್ನು ಪ್ರತಿ ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಬಳ್ಳಿಗೆ ಸಿಂಪರಣೆ ಮಾಡಬೇಕು, ಅಥವಾ ಎಕ್ಸಾಕೋನೋಸಲ್ 5 EC ಅನ್ನು 1 ml 1 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಬಳ್ಳಿಗೆ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನು ಕಡಿಮೆ ಮಾಡಬಹುದು. ಇದಿಷ್ಟು ಚಿಬ್ಬು ರೋಗ ಅಥವಾ ಪೊಳ್ಳು ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಮೆಣಸನ್ನ ಬಾಧಿಸತಕ್ಕಂತಹ ಮತ್ತೊಂದು ರೋಗ ನಂಜಾಣು ರೋಗ. ಈ ನಂಜಾಣು ರೋಗ ಯಾವ ಸಂದರ್ಭದಲ್ಲಿ ಬರುತ್ತೆ, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ? ಕಾಳುಮೆಣಸಿನಲ್ಲಿ 2 ರೀತಿ ನಂಜಾಣುಗಳನ್ನು ಕಾಣಬಹುದಾಗಿದೆ. ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕುಕುಂಬರ್ ಮೊಸಾಯಿಕ್ ವೈರಸ್ ಮತ್ತೆ ಬಾಡ್ನಾ ವೈರಸ್ ಅಥವಾ ಪೆಪ್ಪರ್ ಮಾರ್ಟಲ್ ವೈರಸ್ ಅಂತ ಕರೀತಾರೆ. ಈ ನಂಜಾಣುಗಳು ಬಳ್ಳಿಯಿಂದ ಬಳ್ಳಿಗೆ, ಒಂದ್ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಕೀಟಗಳಿಂದ ಹರಡುತ್ತೆ. ಯಾವ ಕೀಟ ಅಂದ್ರೆ ಮಿಲಿಬಗ್ಸ್ ಅಥವಾ ಹಿಟ್ಟು ತಿಗಣೆ ಮತ್ತೆ ಏಫಿಡ್ಸ್, ಇದೆರಡು ಪ್ರಮುಖ ಕೀಟಗಳು ಈ ನಂಜಾಣು ರೋಗವನ್ನು ಒಂದ ಗಿಡದಿಂದ ಇನ್ನೊಂದ್ ಗಿಡಕ್ಕೆ ಹರಡುತ್ತೆ. ಈ ರೋಗದ ಲಕ್ಷಣಗಳೇನೆಂದರೆ, ಈ ರೋಗಕ್ಕೆ ತುತ್ತಾದ ಬಳ್ಳಿಗಳಲ್ಲಿ ಗೆಣ್ಣುಗಳು ಅಂತರ ಕಡಿಮೆ ಆಗುತ್ತೆ, ಮತ್ತೆ ಎಲೆಗಳ ಗಾತ್ರನೂ ಕೂಡ ಕಡಿಮೆ ಆಗುತ್ತೆ, ಮತ್ತೆ ಎಲೆಗಳ ಮೇಲೆ ಹಳದಿ ಮತ್ತೆ ಹಸಿರು ಬಣ್ಣದ ಚುಕ್ಕೆಗಳನ್ನು ಅಥವಾ ಮೊಸಾಯಿಕ್ ಅಂತ ಕರೀತಾರೆ, ಆ ರೀತಿ ಲಕ್ಷಣಗಳನ್ನು ಕಾಣಬಹುದಾಗಿದೆ. ಈ ಒಂದು ನಂಜಾಣು ರೋಗವನ್ನ ಹೇಗೆ ನಾವು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ? ಇದು ಕೀಟಗಳಿಂದ ಸ್ಪ್ರೆಡ್ ಆಗೋದ್ರಿಂದ ನೀವು ಕೀಟ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಈ ಮಿಲಿಬಗ್ಸ್ ಮತ್ತೆ ಏಫಿಡ್ಸ್ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ನೀವು ಇಮಿಡಾಕ್ಲೋಪ್ರಿಡ್ 0.3% ಅಥವಾ 3 ಗ್ರಾಮ್ 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡಬೇಕಾಗುತ್ತೆ. ಆಸ್ ಎ ಪ್ರಿವೆಂಟಿವ್ ಅಥವಾ ರೋಗ ಬರೋದಕ್ಕಿಂತ ಮುಂಚೆ ನೀವು ಸ್ಪ್ರೇ ಮಾಡಬಹುದು. ಅಥವಾ ಡೈಮಿಥೋಯೇಟ್ 0.05% ಅಂದ್ರೆ 0.5 ml 1 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಸಿಂಪರಣೆ ಮಾಡಬಹುದು. ಮತ್ತೆ ಯಾವಾಗ್ಲೂ ಕೂಡ ನಿಮ್ಮ ತೋಟದಲ್ಲಿ ಬಳ್ಳಿನ ಅಬ್ಸರ್ವ್ ಮಾಡ್ತಾ ಇರ್ಬೇಕು, ಏನಾದ್ರೂ ಹಳದಿ ಮತ್ತೆ ಹಸಿರು ಮೊಸಾಯಿಕ್ ಬರ್ತಾ ಇದೆಯಾ ಅಂತ ಹೇಳಿ, ಮತ್ತೆ ಎಲೆಗಳು ಏನಾದ್ರೂ ಸಣ್ಣದಾಗ್ತಾ ಇದೆಯಾ ಅಂತ ಹೇಳಿ ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡಿ ಏನಾದ್ರೂ ಈ ತರ ರೋಗ ಲಕ್ಷಣಗಳು ಕಂಡ್ರೆ ಇಮಿಡಿಯೇಟ್ ಆಗಿ ಅಂತ ಬಳ್ಳಿಗಳನ್ನ ಕಿತ್ತು ಸುಟ್ಟು ಹಾಕ್ಬೇಕು. ನೀವು ಆ ಬಳ್ಳಿನ ಬಿಡು ಒಂದೇ ಬಳ್ಳಿ ಬಂದಿದೆ ನನ್ಗೆ ಏನು ಪರವಾಗಿಲ್ಲ ಅಂತ ಇಟ್ಕೊಂಡ್ರೆ ಈ ಕೀಟದಿಂದ ನಿಮ್ದು ಫುಲ್ ತೋಟನು ಹರಡುತ್ತೆ, ಮತ್ತೆ ನಿಮ್ಗೆ ಯಾವುದೇ ರೀತಿ ಇಳುವರಿ ಬರೋದಿಲ್ಲ. ಇದಿಷ್ಟು ನಂಜಾಣು ರೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈ ನಂಜಾಣು ರೋಗವನ್ನ ಇದುವರೆಗೆ ಹೇಳದಂತಹ ಕ್ರಮಗಳನ್ನು ಅನುಸರಿಸಿಕೊಂಡು ನಾವು ನಿರ್ವಹಣೆಯನ್ನ ಮಾಡಬಹುದು. ಮೆಣಸಿನ ಬಳ್ಳಿಯನ್ನ ಬಾಧಿಸತಕ್ಕಂತಹ ಸುಮಾರು 4 ಪ್ರಮುಖವಾದಂತಹ ರೋಗಗಳ ಪರಿಚಯವನ್ನ ತಾವು ಇದುವರೆಗೆ ಮಾಡಿಕೊಟ್ರಿ, ಹಾಗೂ ಈ ರೋಗಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸಿದ್ರಿ. ಆರಂಭದಲ್ಲಿ ಒಂದು ಮಾತನ್ನ ಹೇಳಿದ್ರಿ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ರಿ. ಈ ಒಂದು ನಿಟ್ಟಿನಲ್ಲಿ ಯಾವುದೇ ಕಾಯಿಲೆ ಅಥವಾ ರೋಗಗಳು ನಮ್ಮ ತೋಟಕ್ಕೆ ಬರಬಾರದು ಅಂತ ಹೇಳಿದ್ರೆ ನಾವು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ? ಮುಂಜಾಗ್ರತಾ ಕ್ರಮವಾಗಿ ನಿಮ್ಗೆ ಫಸ್ಟ್ ರೋಗನ ನಿಮ್ಮ ತೋಟಕ್ಕೆ ತಗೊಂಡೋಗೋದು ಎಲ್ಲಿಂದ ಅಂದ್ರೆ ನರ್ಸರಿಯಿಂದ. ನೀವು ನರ್ಸರಿಯಲ್ಲಿ ಯಾವ ರೀತಿ ಗಿಡಗಳನ್ನ ಸೆಲೆಕ್ಟ್ ಮಾಡ್ತೀರಾ, ಎಂತ ಗಿಡಗಳನ್ನ ಮತ್ತೆ ಯಾವ ನರ್ಸರಿಯಿಂದ ತಗೊಂಡ್ ಬಂದಿದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ನರ್ಸರಿಯಲ್ಲಿ ನೀವು ಏನಾದ್ರೂ ನಿಮ್ಗೆ ಸಸಿ ಬೇಕಾದ್ರೆ ನೀವು ಫಸ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು, ಯಾವ ತಳಿ ನನ್ಗೆ ಈ ಪ್ರದೇಶಕ್ಕೆ ಸೂಕ್ತ, ಯಾವ ತಳಿ ಹೊಸ ತಳಿ ಇದೆ, ರೋಗ ನಿರೋಧಕ ಶಕ್ತಿ ಇದೆ ಅಂತ ತಿಳ್ಕೊಂಡು ಹೋಗಿ ಗೌರ್ಮೆಂಟ್ ಸರ್ಟಿಫೈಡ್ ನರ್ಸರೀಸ್ ಅಲ್ಲೇ ನೀವು ಸೀಡ್ಲಿಂಗ್ಸ್ ನ ತಗೋಬೇಕಾಗತ್ತೆ. ಮತ್ತೆ ಆ ನರ್ಸರಿಯಲ್ಲಿ ನೀವು ಎಂತ ಮಾಡ್ಬೇಕಂದ್ರೆ ಅವರು ಯಾವ ರೀತಿ ಮಣ್ಣನ್ನ ಪಾಟ್ ಮಿಕ್ಸ್ಚರ್ನ ತಯಾರು ಮಾಡಿದ್ದಾರೆ, ಎಲ್ಲಿಂದ ಯಾವ ರೀತಿ ಕಟ್ಟಿಂಗ್ಸ್ ನ ಬಳಸಿದ್ದಾರೆ, ಯಾವ ರೀತಿ ಕಂಟ್ರೋಲ್ ಮೆಷರ್ಸ್ ನ ಮಾಡಿದ್ದಾರೆ, ರೋಗ ಹತೋಟಿ ಮಾಡ್ಲಿಕ್ಕೆ ಏನಾದ್ರೂ ಲಕ್ಷಣಗಳಿದ್ಯಾ. ನಾನು ಹೇಳಿದೆ ವೈರಸ್ ಅಥವಾ ಸ್ಟಂಟ್ ರೋಗ ಅಂತ ಹೇಳಿದೆ, ಅದ್ರ ಲಕ್ಷಣಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ಎಲ್ಲಾ ನರ್ಸರಿಗಳಲ್ಲೂ ಹೆಚ್ಚಾಗಿ ಈ ವೈರಸ್ ಸೀಡ್ಲಿಂಗ್ಸ್ ಕಾಣ್ತಾ ಇದೆ. ಸೊ ನೀವು ಪ್ರತಿ ಸೀಡ್ಲಿಂಗ್ ತಗೋಬೇಕಾದ್ರೂ ಈ ರೋಗ ಲಕ್ಷಣ ಏನಾದ್ರು ಹಳದಿ ಆಗಿದ್ಯಾ, ಹಸಿರಾಗಿದ್ಯಾ, ವೀಕ್ ಆಗಿದ್ಯಾ ಗಿಡ ಅಂತ ನೋಡ್ಕೊಂಡು, ಮತ್ತೆ ಮಿಲಿ ಬಗ್ಸ್ ಕೂಡ ಹೆಂಗ್ ಚೆಕ್ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಅದು ರೂಟ್ಸ್ ಅಲ್ಲಿ ಇರುತ್ತೆ, ಮಣ್ಣನ್ನ ಸ್ವಲ್ಪ ತೆಗೆದ್ಬಿಟ್ಟು ನೋಡಿದ್ರೆ ನಿಮ್ಗೆ ಮಿಲಿ ಬಗ್ಸ್ ಕಾಣುತ್ತೆ. ಸೊ ನೀವು ಆ ಮಿಲಿ ಬಗ್ಸ್ ಇರೋ ಸೀಡ್ಲಿಂಗ್ಸ್ ನ ತಗೊಂಡ್ ಹೋದ್ರೆ ನಿಮ್ಗೆ ವೈರಸ್ ಡಿಸೀಸ್ ಅಥವಾ ಸ್ಟಂಟ್ ರೋಗ ನಿಮ್ಗೆ ಕಂಪಲ್ಸರಿ ನಿಮ್ ಗಾರ್ಡನ್ ಅಲ್ಲಿ ಬರುತ್ತೆ. ಸೊ ಈ ರೀತಿ ತುಂಬಾ ಕಾಶಿಯಸ್ ಆಗಿ ನೋಡಿ, ಗಿಡನ ನೋಡಿ, ಆರೋಗ್ಯಕರವಾದ ಗಿಡಗಳನ್ನ ತಗೊಂಡು ನೀವು ಪ್ಲಾಂಟಿಂಗ್ ಮಾಡ್ಬೇಕಾಗತ್ತೆ. ಇದು ಫಸ್ಟ್ ಸ್ಟೆಪ್. ಇದಾದ್ಮೇಲೆ ನಿಮ್ಮ ತೋಟಕ್ಕೆ ಹೋದ್ಮೇಲೆ ನೀವು ಸರಿಯಾದ ಬಸಿಗಾಲ್ವೆನ ನಿರ್ವಹಣೆ ಮಾಡ್ಕೋಬೇಕು. ನೀವು ಎಲ್ಲಿ ಗಿಡ ನೆಡ್ತೀರೋ ಅಲ್ಲಿ ಯಾವುದೇ ರೀತಿ ನೀರ್ ನಿಲ್ಲದೆ ಇರೋ ತರ ನೋಡ್ಕೋಬೇಕಾಗುತ್ತೆ. ಮತ್ತೆ ಪ್ಲಾಂಟಿಂಗ್ ಮಾಡಾದ್ಮೇಲೆ ನೀವು ಮಣ್ಣಿನ ಪೋಷಕಾಂಶ ಅಥವಾ ಮಣ್ಣಿನ ಫಲವತ್ತತೆಯನ್ನು ಮೇಂಟೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅದನ್ನ ಹೇಗ್ ಮಾಡ್ಬೇಕಂದ್ರೆ ನೀವು ಪ್ರೀ ಮಾನ್ಸೂನ್ ಮತ್ತೆ ಪೋಸ್ಟ್ ಮಾನ್ಸೂನ್ ಅಂದ್ರೆ ಮೇ ಜೂನ್ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಅದ್ರ ಜೊತೆಗೆ ಬೇವಿನ ಹಿಂಡಿ ಹಾಕ್ಬೇಕು, ಅದ್ರ ಜೊತೆಗೆ ಈಗ ಜೈವಿಕ ಶಿಲೀಂಧ್ರ ನಾಶಕಗಳಾದ ಟ್ರೈಕೋಡರ್ಮಾ ಹಾರ್ಜಿಯಾನಮು, ಸುಡೋಮನಸ್ ಫ್ಲೋರಸೆನ್ಸ್, ಟ್ರೈಕೋಡರ್ಮಾ ವಿರಿಡೆ, ಮತ್ತೆ ಇನ್ನೊಂದು ಹೇಳಿದೆ ಪೂಚೋನಿಯಾ ಕ್ಲಾಮಡೋಸ್ಪೋರ್ ಅಂತ, ಇದನ್ನು ಕೂಡ ನೆಮಟೋಡ್ಸ್ ಎಲ್ಲ ಕಂಟ್ರೋಲ್ ಮಾಡೋಕೆ ಬಹಳ ಯೂಸ್ ಆಗುತ್ತೆ. ಈ ರೀತಿ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಕೊಟ್ಟಿಗೆ ಗೊಬ್ಬರ ಮತ್ತೆ ಬೇವಿನ ಹಿಂಡಿ ಜೊತೆ ಮಿಕ್ಸ್ ಮಾಡಿ ಪ್ರತಿ ಬುಡಕ್ಕೆ ಅಟ್ಲೀಸ್ಟ್ ಒಂದು 4-5 ಕೆಜಿ ಪ್ರತಿ ಬಳ್ಳಿ ಬುಡಕ್ಕೆ ಸೇರಿಸ್ಬೇಕು. ಮತ್ತೆ ಇದ್ರ ಜೊತೆಗೆ ಏನೇನು ಈಗ ಸರ್ಕಾರಿ ಗೊಬ್ಬರ ಅಂತ ಹೇಳ್ತಾರಲ್ಲ, ಏನೇನು ರೆಕಮೆಂಡೇಶನ್ ಇದೆಯೋ ಅಷ್ಟನ್ನ ಗಿಡಕ್ಕೆ ಕೊಡ್ಬೇಕಾಗುತ್ತೆ. ಮತ್ತೆ ಇದ್ರ ಜೊತೆಗೆ ಬೋಡೋ ದ್ರಾವಣ ಸಿಂಪರಣೆ ಬಹಳ ಇಂಪಾರ್ಟೆಂಟ್. ನೀವು ಎಲ್ಲ ತೋಟಗಾರಿಕಾ ಬೆಳೆಯಲ್ಲಿ ಬೋಡೋ ದ್ರಾವಣ ಸರಿಯಾಗಿ ತಯಾರು ಮಾಡಿ ಸರಿಯಾಗಿ ಸಿಂಪರಣೆ ಮಾಡ್ಬೇಕು. ಇದು ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಇದನ್ನ ಸರಿಯಾಗಿ ಮಾಡಿದ್ರೆ ನಿಮ್ಗೆ ಯಾವ ರೋಗಗಳನ್ನು ಕೂಡ ನೀವು ತಡೆಗಟ್ಟಬಹುದು. ಸಾವಯವ ಪದ್ಧತಿಯಲ್ಲಿ ರೋಗಗಳನ್ನ ನಿರ್ವಹಣೆಯನ್ನ ಮಾಡಬಹುದು. ಸಾವಯವ ಪದ್ಧತಿಯಲ್ಲಿ ನೀವು ಮಾಡಬಹುದು. ಅದಕ್ಕೆ ನೀವು ಈಗ ಬೆಳ್ಳುಳ್ಳಿ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡ್ಬೋದು, ಬೇವಿನ ಎಣ್ಣೆ ಯೂಸ್ ಮಾಡ್ಬೋದು, ಮತ್ತೆ ನಾನು ಹೇಳಿದ್ನಲ್ಲ ಬೇವಿನ ಹಿಂಡಿ ಅಂತ ಅದನ್ನ ಬುಡಕ್ಕೆ ಹಾಕೋದು, ಇದೆಲ್ಲ ಪ್ರಿವೆನ್ಷನ್. ಈಗ 30%ಕ್ಕಿಂತ ರೋಗ ಕಡಿಮೆ ಇದ್ದಾಗ ಇದನ್ನೆಲ್ಲ ಫಾಲೋ ಮಾಡ್ಬೋದು. 30%ಕ್ಕಿಂತ ಜಾಸ್ತಿ ರೋಗ ಬಾಧೆ ಕಂಡಾಗ ನೀವು ಕೆಮಿಕಲ್ಸ್ನ ಯೂಸ್ ಮಾಡಲೇಬೇಕಾಗತ್ತೆ. ಮತ್ತೆ ಬೋರ್ಡೋ ಅಂತ ಹೇಳಿದೆ, ಅದನ್ನು ಕೂಡ ಆರ್ಗ್ಯಾನಿಕ್ ಇದರಲ್ಲೇ ಕನ್ಸಿಡರ್ ಆಗುತ್ತೆ. ಬೋರ್ಡೋ ದ್ರಾವಣನೂ ಕೂಡ ಯೂಸ್ ಮಾಡಬಹುದು. ಸೂಕ್ತವಾದಂತಹ ಪೋಷಕಾಂಶಗಳನ್ನ ನೀಡದ ಕಾರಣದಿಂದಾಗಿ ಈ ರೋಗಗಳ ಪ್ರಮಾಣ ಈ ಒಂದು ಇದಕ್ಕೆ ಜಾಸ್ತಿ ಆಗ್ತಾ ಇದೆಯಾ ಹೇಗೆ? ಹೌದು ಸರ್, ಸರಿಯಾದ ತಳಿ ಯೂಸ್ ಮಾಡ್ತಾ ಇಲ್ಲ, ಮತ್ತೆ ಗಾರ್ಡನ್ ನೆಗ್ಲೆಕ್ಟ್ ಮಾಡ್ತಾ ಇದಾರೆ, ಒಂದ್ಸಲ ಹಾಕ್ಬಿಟ್ಟು ಮತ್ತೆ ಅದ್ರ ಕಡೆ ತಿರುಗಿ ನೋಡ್ತಾ ಇಲ್ಲ, ಮತ್ತೆ ಟೈಮ್ ಟು ಟೈಮ್ ಗೊಬ್ಬರ ಹಾಕ್ಬೇಕು, ಜೈವಿಕ ಶಿಲೀಂಧ್ರ ನಾಶಕ ಹಾಕ್ಬೇಕು, ಸರಿಯಾದ ಪೋಷಕಾಂಶ ಕೊಡ್ಬೇಕು. ಇದನ್ನೆಲ್ಲ ಕೊಟ್ರೆ ಗಿಡಕ್ಕೆ ಸ್ಟ್ರೆಂತ್ ಬರುತ್ತೆ, ಗಿಡಕ್ಕೆ ಸ್ಟ್ರೆಂತ್ ಬಂದ್ರೆ ಅದಕ್ಕೂ ರೋಗ ನಿರೋಧಕ ಶಕ್ತಿನೂ ಹೆಚ್ಚಾಗುತ್ತೆ. ಇದರಿಂದ ನೀವು ಸುಮಾರು ರೋಗಗಳನ್ನ ಹತೋಟಿಯಲ್ಲಿ ಇಟ್ಕೋಬಹುದು. ತಾವು ಬೋರ್ಡೋ ದ್ರಾವಣವನ್ನ ನೀಡಬೇಕು ಅಂತ ಹೇಳಿದ್ರಿ. ಇದು ಅನೇಕ ರೋಗಗಳಿಗೆ ರಾಮಬಾಣವಾಗಿ ಕೆಲಸವನ್ನ ಮಾಡುತ್ತೆ. ಎಷ್ಟು ಪ್ರಮಾಣದ ಬೋರ್ಡೋ ದ್ರಾವಣವನ್ನ ನೀಡಬೇಕು ಮತ್ತೆ ಇದರ ತಯಾರಿಯನ್ನ ಹೇಗೆ ಮಾಡಿಕೊಳ್ಬೇಕು? ನಾನು ಅವಾಗಲೇ ಹೇಳಿದೆ, 1% ಬೋರ್ಡೋ ದ್ರಾವಣ ಸಿಂಪರಣೆ ಮತ್ತು ತಯಾರಿಕೆ ಬಹಳ ಇಂಪಾರ್ಟೆಂಟ್, ಎಸ್ಪೆಷಲಿ ಕಾಳುಮೆಣಸು, ಅಡಿಕೆ ಮತ್ತೆ ಕಾಫಿಯಲ್ಲೂ ಕೂಡ. ನಾನು ಇಲ್ಲಿ ನೋಡಿರೋ ಪ್ರಕಾರ ಬೋರ್ಡೋ ದ್ರಾವಣ ಮೈಲ್ ತುತ್ತ ಸುಣ್ಣ ಎರಡು ಎರಡು ಹಾಕೋ, ನೀರಲ್ಲಿ ಮಿಕ್ಸ್ ಮಾಡು, ಒಡಿ ಅಂತ ಮಾಡ್ತಾ ಇದ್ದಾರೆ. ಅದು ತಪ್ಪು, ಆಯ್ತಾ? ಇದನ್ನ ತಯಾರು ಮಾಡ್ಬೇಕಂದ್ರೆ ಅದಕ್ಕೆ ಒಂದು ವಿಧಾನ ಇದೆ. ನೀವು ಏನ್ ಮಾಡ್ಬೇಕಂದ್ರೆ 2 kg ಮೈಲ್ ತುತ್ತ ತಗೋಬೇಕು, ಮತ್ತೆ 650 g ಸುಣ್ಣ ತಗೋಬೇಕು. ಹೈಡ್ರೇಟೆಡ್ ಲೈಮ್, ಫ್ರೆಶ್ ಸುಣ್ಣ ಇದ್ರೆ 650 g ಬೇಕಾಗುತ್ತೆ, ಮತ್ತು 200 l ನೀರಿಗೆ. ಇದು ಮೂರನ್ನ ಇಟ್ಕೋಬೇಕು ನೀವು, ಆಯ್ತಾ? ಫಸ್ಟ್ ಏನ್ ಮಾಡ್ಬೇಕಂದ್ರೆ 1 L ನೀರು ತಗೊಂಡು ಪ್ಲಾಸ್ಟಿಕ್ ಬಕೆಟ್ ಅಥವಾ ಪ್ಲಾಸ್ಟಿಕ್ ಡ್ರಮ್ ಅಲ್ಲಿ 2 kg ಮೈಲ್ ತುತ್ತ ದ್ರಾವಣನ ಕರ್ಗಿಸ್ಕೋಬೇಕು. ಮತ್ತೆ ಇನ್ನೊಂದು ಡ್ರಮ್ ತಗೊಂಡು 20 l ನೀರಲ್ಲಿ 650 g ಹೈಡ್ರೇಟೆಡ್ ಲೈಮ್ ಅನ್ನ ಕಲಿಸ್ಕೋಬೇಕು ಅಥವಾ ಸುಣ್ಣನ ಕಲಿಸ್ಕೋಬೇಕು. ಮತ್ತೆ ಇನ್ನೊಂದು 200 l ಹಿಡಿಯೋವಷ್ಟು ದೊಡ್ಡ ಡ್ರಮ್ ತಗೋಬೇಕು, ಅದರಲ್ಲಿ ಒಂದು 150 l ನೀರು ಹಾಕೋಬೇಕು, ಆಯ್ತಾ? ಇವಾಗ ಏನ್ ಮಾಡ್ಬೇಕಂದ್ರೆ, ಈಗ ಮೈಲ್ ತುತ್ತ ಕಲಿಸ್ಕೊಂಡಿರೋ ದ್ರಾವಣ ಮತ್ತೆ ಸುಣ್ಣ ಕಲಿಸ್ಕೊಂಡಿರೋ ದ್ರಾವಣ ಅಟ್ ಎ ಟೈಮ್ ಒಂದೇ ಸಲ ಸುರಿಬೇಕು. ಸುರಿಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ಮೈಲ್ ತುತ್ತ ದ್ರಾವಣನ ಜೋರಾಗಿ ಸುರಿಬೇಕು, ಈಗ ಸುಣ್ಣ ದ್ರಾವಣನ ನಿಧಾನಕ್ಕೆ ಸುರಿಬೇಕು. ಅವಾಗ ಏನಾಗುತ್ತೆ ಅಂದ್ರೆ, ಮೈಲ್ ತುತ್ತ ದ್ರಾವಣ ಫುಲ್ ಹೋಗುತ್ತೆ, ಸುಣ್ಣ ದ್ರಾವಣ ಬರೀ 10 l ಅಷ್ಟೇ ಸುರಿಬೇಕು, ಅಟ್ ಎ ಟೈಮ್ ಸುರಿಬೇಕು. ಇನ್ನು 10 l ಹಂಗೆ ಉಳಿಸ್ಕೊಂಡಿರ್ಬೇಕು. ಹಂಗ್ ಸುರಿದಾದ್ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ pH ನ ಚೆಕ್ ಮಾಡ್ಬೇಕು. ಇದರಲ್ಲಿ pH ಬಹಳ ಇಂಪಾರ್ಟೆಂಟ್. ಬೋರ್ಡೋ ದ್ರಾವಣದಲ್ಲಿ ನಾವು ಸುಣ್ಣ ಹಾಕೋದು ಅದರಿಂದ ಜಸ್ಟ್ pH ಮೇಂಟೈನ್ ಮಾಡೋಕೆ ಅಷ್ಟೇ ಯೂಸ್ ಮಾಡ್ತಾ ಇರೋದು, ಅದು ಶಿಲೀಂಧ್ರವನ್ನು ತಡಿಲಿಕ್ಕೆ, ರೋಗ ತಡಿಲಿಕ್ಕೆ ಏನು ಪ್ರಯೋಜನ ಇಲ್ಲ. ಸೊ ಇದ್ರದ್ದು pH ಅಂದರೆ pH 7 ಇರಬೇಕು. ಈ pH ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ, pH ಪೇಪರ್ ಅಂತ ಸಿಗುತ್ತೆ, ಅದು ತುಂಬ ಅಕ್ಯುರೇಟ್ ರಿಸಲ್ಟ್ ಸಿಗುತ್ತೆ ನಿಮಗೆ pH ಪೇಪರ್. ಈಗ ಲಿಟ್ಮಸ್ ಪೇಪರ್ ಮತ್ತೆ ಕಬ್ಬಿಣದ ಕುಡುಗೋಲು ಯೂಸ್ ಮಾಡ್ತಾ ಇದ್ರು, ಅದೆಲ್ಲ ನಿಮಗೆ ಅಕ್ಯುರೇಟ್ ರಿಸಲ್ಟ್ ಸಿಗಲ್ಲ. ನಿಮಗೆ ಆಸಿಡಿಕ್ ಇದೆಯೋ, ಆಲ್ಕಲೈನ್ ಇದೆಯೋ ಅಂತ ಸಿಗುತ್ತೆ. ನೀವು pH ಪೇಪರ್ ಯೂಸ್ ಮಾಡೋದ್ರಿಂದ ಎಕ್ಸಾಕ್ಟ್ pH ನಿಮ್ಮ ತಯಾರು ಮಾಡಿರೋ ಬೋರ್ಡೋ ದ್ರಾವಣದಲ್ಲಿ ಎಷ್ಟಿದೆ ಅಂತ ತಿಳ್ಕೋಬಹುದು. ಸೊ pH ನಿಮ್ಗೆ 7 ಇರ್ಬೇಕು. 7 ಕಡಿಮೆ ಇದ್ರೆ ಏನ್ ಮಾಡ್ಬೇಕು, ಈಗ ಸುಣ್ಣ ದ್ರಾವಣ 20 l ಕಲಿಸ್ಕೊಂಡಿರೋದ್ರಲ್ಲಿ 10 l ಹಾಗೆ ಇಟ್ಕೊಂಡಿದೀವಿ ನಾವು, ಅಸಿಡಿಕ್ ಜಾಸ್ತಿ, 7 ಕಡಿಮೆ ಇದ್ರೆ ಇನ್ನೊಂದು ಸ್ವಲ್ಪ ಸುಣ್ಣ ಹಾಕಿ pH 7 ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲಾದ್ರೂ ಆಲ್ಕಲೈನ್ 7 ಜಾಸ್ತಿ pH ಇದ್ರೆ ನೀವು ಇನ್ನೂ ಸ್ವಲ್ಪ ಮೈಲ್ ತುತ್ತ ದ್ರಾವಣನ ಕಲಿಸ್ಕೊಂಡು ಹಾಕ್ಬೇಕಾಗುತ್ತೆ. ಈ ರೀತಿ ಎರಡೂ ದ್ರಾವಣನ ಯೂಸ್ ಮಾಡಿಕೊಂಡು pH ಅಡ್ಜಸ್ಟ್ ಮಾಡಿ ನೀವು ತಯಾರು ಮಾಡ್ಕೋಬೇಕು. ಇದು ಒಂದು ಮೆಥಡ್ ಆಯ್ತು. ಮತ್ತೆ ತಯಾರು ಮಾಡಿ ಯಾವುದೇ ಕಾರಣಕ್ಕೂ ನೀವು ಇಡೋ ಹಾಗಿಲ್ಲ, ಫ್ರೆಶ್ ತಯಾರು ಮಾಡಿ ಫ್ರೆಶ್ ಸಿಂಪರಣೆ ಮಾಡ್ಬೇಕು. ಅವಾಗಲೇ ನಿಮಗೆ ತುಂಬ ಎಫೆಕ್ಟಿವ್ ಆಗಿ ಸಿಗುತ್ತೆ. ಮತ್ತೆ ನನ್ನ ದ್ರಾವಣದಲ್ಲಿ ನಾನು ಹೊಡೆದಿರೋ ಬಳ್ಳಿಗೆ ಬಿಳಿ ಕಲರ್ ಬಂದಿಲ್ಲ, ಸುಣ್ಣ ಬಂದಿಲ್ಲ, ಇದೇನು ಎಫೆಕ್ಟ್ ಇದೆಯೋ ಇಲ್ವೋ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇಲ್ಲಿ ಕಲರ್ ಇಂಪಾರ್ಟೆಂಟ್ ಅಲ್ಲ, ನೀವು ಸರಿಯಾಗಿ ತಯಾರು ಮಾಡಿ ಸರಿಯಾದ pH ಮೇಂಟೈನ್ ಮಾಡಿದ್ರೆ ತುಂಬ ಎಫೆಕ್ಟಿವ್ ಇದೆ ಬೋರ್ಡೋ ದ್ರಾವಣ. ಇದು ಒಂದ್ ಮೆಥಡ್ ಆಯ್ತು. ಇನ್ನೊಂದ್ ಮೆಥಡ್ ಅಂದ್ರೆ, ಸೇಮ್ 2 kg ಮೈಲ್ ತುತ್ತ ತಗೋಬೇಕು, 100 l ನೀರಲ್ಲಿ ಕಲಿಸ್ಕೋಬೇಕು, ಇನ್ನೊಂದು 100 l ನೀರಲ್ಲಿ 650 g ಸುಣ್ಣ ತಗೋಬೇಕು, ಆಯ್ತಾ? 100 l 200 l ಆಯ್ತು, ಎರಡು ಸಪರೇಟ್ ಅಲ್ಲಿ ಕಲಿಸ್ಕೊಂಡು. ಮತ್ತೆ ಒಂದು ದೊಡ್ಡ ಡ್ರಮ್ಗೆ ಫಸ್ಟ್ ಸುಣ್ಣ ಹಾಕ್ಬೇಕು, ಸುಣ್ಣ ಕಲಿಸ್ಕೊಂಡಿರ್ತೀವಲ್ಲ ಆ ಸೊಲ್ಯೂಷನ್ ಹಾಕ್ಬೇಕು, ಅದಕ್ಕೆ ಮೈಲ್ ತುತ್ತನ ಹಾಕ್ಬೇಕು. ಯಾವತ್ತೂ ಸುಣ್ಣಕ್ಕೆ ಮೈಲ್ ತುತ್ತ ಹಾಕ್ಬೇಕು, ಉಲ್ಟಾ ಮಾಡಬಾರ್ದು, ಮೈಲ್ ತುತ್ತಕ್ಕೆ ಸುಣ್ಣ ಹಾಕಬಾರ್ದು, ಆಯ್ತಾ? ಈ ರೀತಿ ಕಲಿಸ್ಕೊಂಡು pH ಚೆಕ್ ಮಾಡಿ ನೀವು ಇಮಿಡಿಯೇಟ್ ಆಗಿ ಸ್ಪ್ರೇ ಮಾಡ್ಬೋದು. ಮತ್ತೆ ಆದಷ್ಟು ನೀವೇ ನಿಂತು ತಿಳ್ಕೊಂಡು ಈ ಬೋರ್ಡೋ ದ್ರಾವಣನ ಸಿಂಪರಣೆ ಮಾಡ್ಬೇಕು. ಎಲ್ಲ ಬಿಡು, ಕೂಲಿಯವ್ರು ಮಾಡ್ತಾರೆ, ಕೆಲಸದವ್ರು ಮಾಡ್ತಾರೆ ಅಂತ ಬಿಟ್ರೆ, ಅವರು ಸುಣ್ಣ ಕಲಿಸ್ತಾರೋ ಮೈಲ್ ತುತ್ತ ಕಲಿಸ್ತಾರೋ ಎಷ್ಟು ಕಲಿಸ್ತಾರೋ ಅಂತ ಗೊತ್ತಾಗಲ್ಲ. ಸುಮ್ಮನೆ ಹೊಡೆದಿರ್ತೀರ, ಬೋರ್ಡೋ ಹೊಡೆದಿದ್ದೀವಿ ಸಮಾಧಾನ ಇರುತ್ತೆ, ಬಟ್ ಅದು ಎಫೆಕ್ಟ್ ಇರೋದಿಲ್ಲ. ಸೊ ಸರಿಯಾದ ಅಳತೆ, ಸರಿಯಾದ ತಯಾರಿಕೆ, ಸರಿಯಾದ pH ನೋಡ್ಕೊಂಡ್ಬಿಟ್ಟು ಬೋರ್ಡೋ ದ್ರಾವಣನ ಉಪಯೋಗಿಸಬಹುದು. ಅನೇಕ ರೋಗಗಳಿಗೆ ರಾಮಬಾಣ ಆಗಿರ್ತಕ್ಕಂತಹ ಈ ಬೋರ್ಡೋ ದ್ರಾವಣವನ್ನ ಹೇಗೆ ನಾವು ತಯಾರಿಯನ್ನ ಮಾಡಬೇಕು ಅನ್ನುವಂತ ವಿಚಾರಗಳನ್ನ ಬಹಳ ವಿವರವಾಗಿ ತಾವು ತಿಳಿಸ್ಕೊಟ್ರಿ. ನಮ್ಮ ರೈತ ಬಾಂಧವರು ಕೂಡ ಈಗ ಹೇಳದಂತಹ ಮಾರ್ಗಗಳನ್ನು ಅನುಸರಿಸಿ ಬೋರ್ಡೋ ದ್ರಾವಣವನ್ನ ತಯಾರಿಯನ್ನ ಮಾಡಿಕೊಂಡು ಬೆಳೆಗಳಿಗೆ ಅನುಗುಣವಾಗಿ ನಾವು ಸಿಂಪಡಣೆಯನ್ನ ಮಾಡಬೇಕಾಗುತ್ತೆ. ಇದುವರೆಗೆ ಕಾಳುಮೆಣಸಿನ ಬೆಳೆಯನ್ನ ಬಾಧಿಸ್ತಕ್ಕಂತಹ ವಿವಿಧ ರೋಗಗಳು ಯಾವ್ಯಾವು, ಅವುಗಳನ್ನ ಹೇಗೆ ನಿರ್ವಹಣೆಯನ್ನ ಮಾಡಬೇಕು ಅನ್ನುವಂತ ವಿಚಾರಗಳನ್ನ ತಮಗೆ ತಿಳಿಸಿಕೊಟ್ಟವರು ಡಾಕ್ಟರ್ MS ಪಲ್ಲವಿ ಅವರು. ಪಲ್ಲವಿ ಅವರೇ, ತಮ್ಮ ಸಂಪರ್ಕ ಸಂಖ್ಯೆಯನ್ನ ಹೇಳಬಹುದಾ ನಮ್ಮ ಕೃಷಿಕರ ಅನುಕೂಲಕ್ಕಾಗಿ? ಹಾ, ನಿಮ್ಗೆ ಯಾವುದೇ ರೀತಿ ಅನುಮಾನಗಳು ಅಥವಾ ಡೌಟ್ಸ್ ಏನೇ ನಿಮ್ಗೆ ಪ್ರಾಬ್ಲಮ್ ಇದ್ರೂ ನನ್ನ ಸಂಪರ್ಕಿಸಬಹುದು. ನನ್ನ ಮೊಬೈಲ್ ಸಂಖ್ಯೆ 8951266201. ತಮ್ಮ ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ತಿಳಿಸಿ. 8951266201. ಒಳ್ಳೆಯದು ಡಾಕ್ಟರ್ ಪಲ್ಲವಿ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳು ಮೆಣಸಿನ ಪ್ರಮುಖ ರೋಗಗಳು ಮತ್ತು ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕಾಳು ಮೆಣಸಿನ ಪ್ರಮುಖ ರೋಗಗಳು ಮತ್ತು ನಿರ್ವಹಣೆ ಕುರಿತಂತೆ ಮೂಡಿಗೆರೆಯ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ MS ಪಲ್ಲವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬಿತ್ತನೆ ಪೂರ್ವ ತಯಾರಿ ಹಾಗೂ ಅಧಿಕ ಮಳೆಯಾಗುವ ಸಂದರ್ಭದಲ್ಲಿ ರೈತರು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಈ ಕುರಿತಂತಹ ಮಾಹಿತಿಯನ್ನ ನೋಡೋಣ. ಹಾಸನ ಜಿಲ್ಲೆಯಾದ್ಯಂತ ಹಲವೆಡೆ ಮಳೆ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ರೈತರು ಮುಂಗಾರು ಬೇಸಾಯ ಚಟುವಟಿಕೆಗಳನ್ನು ಪ್ರಾರಂಭ ಮಾಡುತ್ತಿದ್ದಾರೆ. ಈ ಮುಂಗಾರಿನ ಬಿತ್ತನೆಗಾಗಿ ಆಲೂಗೆಡ್ಡೆ ಮಾರಾಟ ಪ್ರಕ್ರಿಯೆ ಪ್ರಾರಂಭವಾಗಿದ್ದು ರೈತರು ಶೈತ್ಯಾಗಾರಗಳಿಂದ ಆಲೂಗೆಡ್ಡೆಯನ್ನ ಖರೀದಿಯನ್ನ ಮಾಡುತ್ತಿದ್ದಾರೆ. ಈಗಾಗಲೇ ಬಿತ್ತನೆಗಾಗಿ ಗೆಡ್ಡೆಗಳನ್ನ ಖರೀದಿಸಿರುವ ರೈತರು ಗೆಡ್ಡೆಗಳನ್ನು ತಕ್ಷಣ ಬಿತ್ತನೆ ಮಾಡಿದರೆ ಗೆಡ್ಡೆಗಳು ಮೊಳಕೆ ಒಡೆಯುವುದಿಲ್ಲ, ಹಾಗೇನೆ ಹೆಚ್ಚಿನ ಮಳೆಯಾದಂತಹ ಸಂದರ್ಭದಲ್ಲಿ ಗೆಡ್ಡೆಗಳು ಕೊಳೆಯುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಗೆಡ್ಡೆಗಳನ್ನು ಖರೀದಿಸಿದ ನಂತರ ಕನಿಷ್ಠ 10-15 ದಿವಸಗಳವರೆಗಾದರೂ ನೆರಳಿನಲ್ಲಿ ಗಾಳಿಯಾಡುವಂತಹ ಸ್ಥಳದಲ್ಲಿ ಹರಡಿ ಹದಗೊಳಿಸಬೇಕು. ಹದಗೊಳಿಸಲು ಹರಡಿರುವ ಗೆಡ್ಡೆಗಳ ಮೇಲೆ ಬ್ಯಾವಿಸ್ಟಿನ್ ಶಿಲೇಂದ್ರ ನಾಶಕ ಪುಡಿಯನ್ನ ಎರಚಬೇಕು. 10-15 ದಿವಸಗಳ ನಂತರ ಬಿತ್ತನೆಗೆ ಒಂದು ದಿನ ಮುಂಚಿತವಾಗಿ ದೊಡ್ಡ ಗೆಡ್ಡೆಗಳನ್ನು ಕಣ್ಣುಗಳ ಆಧಾರದ ಮೇಲೆ ಕತ್ತರಿಸಿ ಅಥವಾ ಚಿಕ್ಕ ಗೆಡ್ಡೆಗಳನ್ನು ಸಂಪೂರ್ಣವಾಗಿ ದುಂಡಾಣು ಹಾಗೂ ಶಿಲೀಂದ್ರ ನಾಶಕಗಳ ಮಿಶ್ರಣದ ದ್ರಾವಣದಲ್ಲಿ ನೆನೆಸಿ, ಅಂತಂದ್ರೆ ಮ್ಯಾಂಕೋಜೆಬ್ ಮತ್ತು ಕಾರ್ಬನ್ ಡೈಜಿಮ್ ಶಿಲೀಂದ್ರ ನಾಶಕ 1 ಲೀಟರ್ ನೀರಿಗೆ 3 ಗ್ರಾಂನಂತೆ ಬೆರೆಸಿ 10-15 ನಿಮಿಷಗಳ ಕಾಲ ನೆನೆಸಿ ಬೀಜೋಪಚಾರವನ್ನು ಮಾಡಿ 24 ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆಗೆ ಉಪಯೋಗವನ್ನ ಮಾಡಬೇಕು. ಈಗಾಗಲೇ ಹಾಸನ ಜಿಲ್ಲೆಯ ಹಲವೆಡೆ ಮಳೆ ಪ್ರಾರಂಭವಾಗಿರುವಂತೆ ಗೋಚರಿಸಿದರೂ ಸಹ ಮುಂಗಾರು ಮಳೆ ಇನ್ನೂ ಪ್ರಾರಂಭ ಆಗಿಲ್ಲ. ಕನಿಷ್ಠ 3-4 ಉತ್ತಮವಾದ ಹದವಾದ ಮಳೆಯಾದ ನಂತರವೇ ಭೂಮಿಯ ತಾಪಮಾನ ಕಡಿಮೆಯಾಗುತ್ತೆ. ಆಗ ಆಲೂಗೆಡ್ಡೆಯನ್ನ ಬಿತ್ತನೆ ಮಾಡಬೇಕು. 1-2 ಮಳೆಯಾಗುವುದು, ನಂತರ ಬಿಸಿಲು ಬರುವುದು, ಇಂತಹ ಸಂದರ್ಭದಲ್ಲಿ ಬಿತ್ತನೆಯನ್ನ ಮಾಡಿದರೆ ಭೂಮಿಯ ತಾಪಮಾನ ಹೆಚ್ಚಿರುವುದರಿಂದ ಗೆಡ್ಡೆಗಳು ಕೊಳೆಯುವ ಹಾಗೂ ಮೊಳಕೆ ಬರದಿರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಲೂಗೆಡ್ಡೆ ಬಿತ್ತನೆ ಮಾಡಿರುವ ತಾಕುಗಳಲ್ಲಿ ಹೆಚ್ಚಿನ ಮಳೆಯಿಂದ ನೀರು ನಿಂತರೆ ಗೆಡ್ಡೆಗಳು ಕೊಳಿಲಿಕ್ಕೆ ಪ್ರಾರಂಭಿಸುತ್ತವೆ. ಆದ್ದರಿಂದ ರೈತರು ಆಲೂಗೆಡ್ಡೆ ಬಿತ್ತನೆಯಾಗಿರುವ ಜಮೀನುಗಳಲ್ಲಿ ಹೆಚ್ಚುವರಿ ಮಳೆ ನೀರು ಬಸಿದು ಹೋಗುವಂತೆ ಬಸಿಗಾಲುವೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಳ್ಬೇಕು. ಹೆಚ್ಚಿನ ಮಳೆಯಾದಂತಹ ಸಂದರ್ಭದಲ್ಲಿ ಗೆಡ್ಡೆಗಳು ಕೊಳೆಯದಂತೆ ನೋಡಿಕೊಳ್ಳಲು ನೀರಾವರಿ ವ್ಯವಸ್ಥೆ ಇರುವ ರೈತರು ಏರುಮಡಿ ಮಾದರಿಯಲ್ಲಿ ಅಂತಂದ್ರೆ ಶುಂಠಿಯನ್ನ ಬೇಸಾಯ ಮಾಡುವ ಪದ್ಧತಿಯಲ್ಲಿ ಬೇಸಾಯವನ್ನ ಮಾಡುವುದು ಸೂಕ್ತ ಅಂಥೇಳಿ ತೋಟಗಾರಿಕಾ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ರೈತ ಬಾಂಧವರೇ, ಇದುವರೆಗೆ ಆಲೂಗೆಡ್ಡೆ ಬಿತ್ತನೆ ಪೂರ್ವ ತಯಾರಿ ಹಾಗೂ ಅಧಿಕ ಮಳೆಯಾಗುವ ಸಂದರ್ಭದಲ್ಲಿ ರೈತರು ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಬಿತ್ತನೆಯಿಂದ ಕಟಾವಿನ ನಂತರದವರೆಗೆ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ ವಿಮೆ ಭದ್ರತೆಯನ್ನು ಒದಗಿಸಲಾಗುತ್ತದೆ. ಸ್ಥಳೀಯ ಪ್ರಕೃತಿ ವಿಕೋಪಗಳಿಂದ ಹಾಗೂ ಕಟಾವಿನ ನಂತರ ಬೆಳೆ ನಷ್ಟ ಸಂಭವಿಸಿದರೆ ಬೆಳೆ ವಿಮೆಗೆ ನೋಂದಾಯಿಸಿಕೊಂಡ ರೈತರು ಈ ಘಟನೆ ಕುರಿತು 72 ಗಂಟೆಗಳೊಳಗಾಗಿ ವಿಮಾ ಸಂಸ್ಥೆ, ಸಂಬಂಧಪಟ್ಟ ಬ್ಯಾಂಕ್, ಕೃಷಿ ಇಲಾಖೆ ಅಧಿಕಾರಿಗಳು ಅಥವಾ ವಿಮಾ ಸಂಸ್ಥೆಯ ಟೋಲ್ ಫ್ರೀ ಸಂಖ್ಯೆ ಮೂಲಕ ವರದಿ ಮಾಡಬೇಕು. ಕಟಾವಿನ ನಂತರ ಬೆಳೆಯನ್ನು ಜಮೀನಿನಲ್ಲಿ ಗುಚ್ಛಗಳಾಗಿ ಕಟ್ಟಿ ಒಣಗಲು ಬಿಟ್ಟಂತಹ ಸಂದರ್ಭದಲ್ಲಿ ಯಾವುದೇ ನಷ್ಟ ಸಂಭವಿಸಿದಲ್ಲಿ ಕಟಾವು ಮಾಡಿದ ನಂತರ 14 ದಿನಗಳವರೆಗೆ ವಿಮಾ ಭದ್ರತೆ ಲಭ್ಯವಿರುತ್ತದೆ. ಪ್ರತಿ ಜಮೀನಿನ ಆಧಾರದ ಮೇಲೆ ನಷ್ಟದ ನಿರ್ಧರಣೆಯನ್ನು ಮಾಡಲಾಗುತ್ತದೆ. ರಾಜ್ಯ ಸರ್ಕಾರ ಹಾಗೂ ವಿಮಾ ಸಂಸ್ಥೆಗಳು ಜಂಟಿ ಸಮಿತಿಯಲ್ಲಿ ನಷ್ಟ ನಿರ್ಧರಣೆಯನ್ನು ಮಾಡಿದ ನಂತರ ವಿಮಾ ಪರಿಹಾರ ಮೊತ್ತವನ್ನು ಲೆಕ್ಕಾಚಾರ ಮಾಡಲಾಗುತ್ತದೆ ಮತ್ತು ಇದನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಸ್ವಾವಲಂಬನೆಯಡೆಗೆ ಒಂದು ಹೆಜ್ಜೆ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884268651. ರೈತ ಬಾಂಧವರೇ, ಆಧುನಿಕ ವ್ಯವಸ್ಥೆಗಳು ಎಷ್ಟೋ ಸಾರಿ ಬಹಳ ಹಿತ ಅನಿಸ್ತವೆ. ನಾವು ಬಳಸುವ ವಾಹನಗಳು, ನಮ್ಮ ಕೃಷಿಯಲ್ಲಿ ಉಪಯೋಗಿಸಿಕೊಳ್ಳುವ ರಾಸಾಯನಿಕ ಗೊಬ್ಬರಗಳು, ವಿಷಗಳು, ಕಳೆನಾಶಕಗಳು, ಹಾಗೆ ಯಂತ್ರೋಪಕರಣಗಳು, ಹೀಗೆ ಹೇಳ್ತಾ ಹೋದ್ರೆ ಆಧುನಿಕತೆ ಇವತ್ತಿನ ಅನಿವಾರ್ಯ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಅಲ್ವಾ. ಆದರೆ ನಾವು ಸರಿಯಾಗಿ ಆಲೋಚನೆ ಮಾಡಿಕೊಂಡು ನಮ್ಮ ಸಾಂಪ್ರದಾಯಿಕ ಕ್ರಮಗಳನ್ನು ಅನುಸರಿಸಿಕೊಳ್ತಾ ಹೋದ್ರೆ ಎಷ್ಟೋ ಸಾರಿ ಆಧುನಿಕತೆಯ ಸಹವಾಸ ಬೇಕಾಗೋದಿಲ್ಲ. ಯಾವಾಗ್ಲೂ ವಾಹನಗಳಲ್ಲಿ ಓಡಾಡ್ತಾ ಇದ್ರೆ ಏನಾದೀತು ಯೋಚನೆ ಮಾಡಿ. ಯಾವಾಗ್ಲೂ ಯಂತ್ರಗಳನ್ನು ಬಳಸ್ತಾ ಇದ್ರೆ ಅದರಿಂದ ಆಗುವ ದುಷ್ಪರಿಣಾಮಗಳಿದ್ದಾವೆ. ಹಾಗೆ ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನ, ವಿಷಗಳನ್ನ, ಕಳೆನಾಶಕಗಳನ್ನ ಬಳಸ್ತಾ ಇದ್ರೆ ಖಂಡಿತವಾಗಿಯೂ ತೊಂದರೆಗಳು ತಪ್ಪಿದ್ದಲ್ಲ. ಈಚಿನ ದಿನಗಳಲ್ಲಿ ಹಾಸನ ಜಿಲ್ಲೆಯನ್ನು ಸೇರಿಕೊಂಡು ರಾಜ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ಬೆಳೆದಿರುವ ಮೆಕ್ಕೆಜೋಳ ಆರೋಗ್ಯಕರವಾಗಿಲ್ಲ, ಹಳದಿ ಹಳದಿ ಆಗಿದೆ, ನಾವು ಅಂದ್ಕೊಂಡಂತೆ ಬೆಳೀತಾ ಇಲ್ಲ, ಎಲ್ಲಿ ಕೈ ಕೊಡ್ತಾ ಇದೆ ಅನ್ನೋ ತರ ಜನ ಮಾತಾಡ್ತಿದ್ದಾರೆ. ಇನ್ನೂ ಕೆಲವಾರು ಕಡೆ ಬೆಳೆಗಳಲ್ಲಿ ಏನೇನೋ ಸಮಸ್ಯೆಗಳು ಕಾಣಿಸ್ತದವೆ. ಅಡಿಕೆ, ತೆಂಗು, ಕಾಫಿ, ಬೇರೆ ಬೇರೆ ಬೆಳೆಗಳಲ್ಲಿ ಎಷ್ಟೋ ಕಡೆಗೆ ನಾವು ಅಂದ್ಕೊಂಡಂತೆ ಇಳುವರಿ ಸಿಗ್ತಾ ಇಲ್ಲ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ನಾವು ಸರಿಯಾದ ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನ ಹಾಕ್ತಾ ಇರೋದು. ಮನಸ್ಸಿ ಬಂದಂಗೆ ರಾಸಾಯನಿಕಗಳನ್ನ, ಕಳೆನಾಶಕಗಳನ್ನ, ವಿಷಗಳನ್ನ ಉಪಯೋಗಿಸ್ಕೊಳ್ತಾ ಇರೋದು. ಇನ್ನು ಪರಿಸರಕ್ಕೆ ಪೂರಕವಾಗಿ ಕ್ರಮಗಳನ್ನ ಪಾಲಿಸ್ತಾ ಇರೋದು. ಟ್ರ್ಯಾಕ್ಟರ್ ಉಳುಮೆನು ಎಷ್ಟೋ ಸಾರಿ ಅಪಾಯವನ್ನ ತಂದೊಡುತ್ತೆ. ಇನ್ನು ಬೇರೆ ಬೇರೆ ಸಂಗತಿಗಳು ಸಹ ಕೃಷಿಗೆ ವ್ಯತಿರಿಕ್ತವಾದ ಪರಿಣಾಮಗಳನ್ನ ಉಂಟು ಮಾಡ್ತವೆ. ರೈತ ಬಾಂಧವರೇ, ಅನಿವಾರ್ಯತೆ ಇದ್ದಾಗ ಅಲ್ಪ ಸ್ವಲ್ಪ ಆಧುನಿಕ ವ್ಯವಸ್ಥೆಗಳನ್ನ ಬಳಕೆ ಮಾಡೋದು ತಪ್ಪೇನಿಲ್ಲ. ಆದರೆ ಅದೇ ಚಾಳಿ ಆಗಬಾರದು. ಸ್ವಲ್ಪ ದೂರಕ್ಕೂ ನಾವು ವಾಹನವನ್ನ ಬಳಕೆ ಮಾಡಬೇಕು, ಸಣ್ಣ ಸಣ್ಣದಕ್ಕೂ ರಾಸಾಯನಿಕಗಳನ್ನ ಬಳಸಬೇಕು, ಸ್ವಲ್ಪ ಹುಲ್ಲಿದ್ರೂ ಅದಕ್ಕೆ ಕಳೆನಾಶಕಗಳನ್ನ ಪಡಿಬೇಕು, ಇನ್ನು ಎಲ್ಲೋ ಒಂದೆರಡು ಕೀಟಗಳು ಕಾಣಿಸಿಕೊಂಡು ಒಂದೆಟ್ಗೆ ವಿಷಯಗಳನ್ನ ಸಿಂಪಡಣೆ ಮಾಡಬೇಕು ಅನ್ನೋದಲ್ಲ. ನಿಸರ್ಗದಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ಹಾಗೆ ನಾವು ಸಹ ಪರಿಸರಕ್ಕೆ ಪೂರಕವಾಗಿ ಬದುಕೋದನ್ನ ಕಲಿಬೇಕು. ಅದುವೇ ಬಹಳ ದಿನಗಳ ಕಾಲ ನಮ್ಮನ್ನ ಚೆನ್ನಾಗಿಡ್ಲಿಕ್ಕೆ ನೆರವು ಮಾಡಿಕೊಡುತ್ತೆ. ಖರ್ಚುಗಳನ್ನು ಕಮ್ಮಿಗೊಳಿಸಿಕೊಂಡು ಆದಾಯ ಕಮ್ಮಿ ಲಭಿಸಿದ್ರೂ ಸಂತೃಪ್ತಿಯಾದ ಜೀವನವನ್ನು ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ರೈತ ಬಾಂಧವರೇ, ಮಣ್ಣು ಫಲವತ್ತಾಗಿದ್ರೆ ಬೆಳೆಯು ಚೆನ್ನಾಗಿರುತ್ತೆ. ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳು ಅಥವಾ ಇತರೆ ಉಪಕಾರಿ ಜೀವಿಗಳು ತಕ್ಕಷ್ಟಿರಲೇಬೇಕು. ಅವು ಹಾಳಾದಷ್ಟು ವರ್ಷ ವರ್ಷಕ್ಕೆ ಅಲ್ಲಿರುವ ಬೆಳೆಗಳಿಗೆ ಮಾರಕವಾದ ಪರಿಣಾಮಗಳನ್ನ ನಾವು ಕಾಣಲೇಬೇಕು. ಈ ಒಂದು ಹಿನ್ನೆಲೆಯಲ್ಲಿ ರೈತಾಪಿ ಮಂದಿ ತಪ್ಪದೆ ಪರಿಸರಕ್ಕೆ ಪೂರಕವಾದ ಕ್ರಮಗಳನ್ನು ಪಾಲಿಸ್ತಾ ತಮ್ಮ ಜೀವನದಲ್ಲಿ ಹೆಚ್ಚು ಆತಂಕಗಳು ಸಮಸ್ಯೆಗಳು ಬರದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಗಮನಹರಿಸಬೇಕು. ಪ್ರತಿಯೊಂದು ಬೆಳೆಗೂ ನ್ಯೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267